ವರ್ಗೀಕರಿಸದ ಹಿನ್ನೆಲೆ ಹಿಂದುಳಿದ ವರ್ಗದ ಆಯೋಗದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ನಾಡಿನೆಲ್ಲೆಡೆ ನಾಳೆ ಗಣೇಶ ಹಬ್ಬದ ಸಂಭ್ರಮ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನೋಡ್ಬಿಟ್ಟಿ, ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು, ಓಕೆನಾ? ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲೇ ಪುನರ್ಗಡ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು, ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು, ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಕಾಂತಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಕೃಷಿಕ ಮಹಿಳೆಯನ್ನು ನಾವು ಮಾತಾಡಿಸೋಣ. ಇವರು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗ ಅಂದರೆ ಕೃಷಿಯ ಜೊತೆಗೆ ಹಲವರು ಉಪ ಕಸುಬನ್ನು ಅವರು ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಅನುಭವ ಪಡ್ಕೊಂಡು ಮತ್ತು ಅಲ್ಲಿ ಸಿಗುತ್ತಿರುವ ಒಂದು ತರಬೇತಿಯನ್ನು ತೆಗೆದುಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಹಿಡಿತವನ್ನು ತಮ್ಮ ಕೃಷಿಯಲ್ಲಿ ಅವರು ಪಡ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಮಾತಾಡಿಸೋಣ. ನಮಸ್ಕಾರ ಕಾಂತಲಕ್ಷ್ಮಿ ಅವರೇ. ನಮಸ್ತೆ ಸರ್, ತಮಗೂ ನಮಸ್ತೆ. ತಾವು ಯಾವ ಊರವರು? ನಾವು ಸರ್ ಚನ್ನಾದೇವಿ ಅಗ್ರಹಾರ ಗ್ರಾಮ, ನಮ್ದು ಮದುರೆ ಹೋಬಳಿ ಬರುತ್ತೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಾ ಹಾ ಹಾ, ಹೇಳಿ ಕಾಂತಲಕ್ಷ್ಮಿ ಅವರೇ, ತಮ್ಮ ಒಂದು ಈ ಒಂದು ಸಮಗ್ರ ಕೃಷಿಯ ಅನುಭವ ಹೇಳಬೇಕು. ತಮ್ಮದು ಎಷ್ಟು ಹೊಲ ಇದೆ, ಏನೇನು ಬೆಳೆ ಬೆಳೀತಿದ್ದೀರಿ, ಒಂದೊಂದಾಗಿ ಹೇಳಬೇಕು. ಸರ್, ನಾನೊಂದು 2015 ಕೃಷಿ ಮಾಡೋದನ್ನು ಇದು ಮಾಡಿದ್ವಿ. ಅದೇ ನಮ್ಮ ಮನೆಯವರಿಗೆ ಪಿತಾರ್ಜಿತವಾಗಿ ಆಸ್ತಿ ಬಂದಿತ್ತು, ಒಂದು 6 ಎಕರೆ ಇದೆ ನಮ್ಮದು. 6 ಎಕರೆನಲ್ಲಿ ನಾವು ಮಳೆ ಆಶ್ರಿತ ಮತ್ತು ನೀರಾವರಿ ಆಶ್ರಿತ ಎರಡೂ ಥರದ ಕೃಷಿನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಎಲ್ಲ ಈಗ 6 ಎಕರೆ ಅಂದ್ರಲ್ಲ, ಅದು ಯಾವ್ಯಾವ ಥರದಲ್ಲಿ ವಿಭಾಗ ಮಾಡಿ ಬೇರೆ ಬೇರೆ ಬೆಳೆ ಬೆಳೀತಿದ್ದೀರಿ? ಅದರಲ್ಲಿ 3 ಎಕರೆ ಅದೇ ಮದುರೆಕೆರೆ ಅಂಚಿಗೆ ಬರುತ್ತದು. ಅದರಲ್ಲಿ ಮೊದಲು ನೀಲಗಿರಿ ಇತ್ತು, ಆಮೇಲೆ ಅದು ನೀಲಗಿರಿ ಎಲ್ಲ ಅಂತರ್ಜಲ ಏನಪ್ಪ ಕಡಿಮೆ ಮಾಡತ್ತೆ ಅಂತೇಳಿ ಅದನ್ನು ತೆಗೆದ್ಬಿಟ್ವಿ. ಅದನ್ನು ತೆಗೆದು ಮಳೆ ನೀರಿಗೆನೆ ರಾಗಿ, ಜೋಳ, ತೊಗರಿ, ಅವರೆ, ಅಲಸಂದೆ, ಆಮೇಲೆ ಸಿರಿಧಾನ್ಯಗಳೆಲ್ಲ ಬೆಳೀತಾ ಇದ್ವಿ. ಆಮೇಲೆ ಈಗ ಒಂದು 4 ವರ್ಷಕ್ಕೆ ಮುಂಚೆ ಅಲ್ಲಿ ಒಂದು ಅದೇ ನೀರಾವರಿ ಆಶ್ರಯದಲ್ಲಿ ಅಡಿಕೆ, ತೆಂಗು, ಮಾವು, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದೀವಿ ಸರ್ ಅಲ್ಲೆಲ್ಲ. ಆಮೇಲೆ ಮನೆ ಹತ್ರ 1 ಎಕರೆ ಇದೆ, ಅದು ಇದು 3 ಎಕರೆ, ಒಂದು 1/2 ಕಿಲೋಮೀಟರ್ ಆಗುತ್ತೆ ಕೆರೆ ಅಂಚಿಗೆ. ಮನೆ ಬಳಿನೇ 1 ಎಕರೆ ಇದೆ, ಅಲ್ಲಿ ನಮ್ಮ ಯಜಮಾನರು ತಂದೆ ತೆಂಗಿನ ಗಿಡ ಹಾಕಿದ್ರು. ಆ ತೆಂಗಿನ ಗಿಡದ ಮಧ್ಯದಲ್ಲೇ ಅಲಸಂದೆ ಮತ್ತೆ ಏನಪ್ಪ ಸುತ್ತ ಏನಪ್ಪ ಬೇಲಿ ಬರುತ್ತಲ್ವಾ, ಆ ಬೇಲಿಗೆಲ್ಲ ತೇಗ, ಆಮೇಲೆ ಇದು ಗ್ಲಿರಿಸಿಡಿ ಅಂತಾರಲ್ಲ ಗೊಬ್ಬರದ ಗಿಡಗಳು, ಆ ಥರದ್ದೆಲ್ಲ ಹಾಕಿದ್ದೀವಿ ಸರ್ ಅಲ್ಲ. ಆಮೇಲೆ ಒಂದು ಹಲಸಿನ ಗಿಡ ಇದೆ, ತೂಬ್ಗೆರೆ ಹಲಸಿನ ಗಿಡನು ಹಾಕಿದ್ದೀವಿ. ಸೊ ತೆಂಗಿನ ಮರ, ಹಲಸಿನ ಮರ, ಹಣ್ಣಿನ ಸಾಕಷ್ಟು ಹಣ್ಣಿನ ಮರಗಳು ಬೆಳೀತಾ ಇದ್ದೀರಿ. ಹೌದು ಸರ್. ಈಗ ಮೊದಲೇದಾಗಿ ಈಗ ತಾವು ಏಕದಳ ಬೆಳೆಗಳ ಬಗ್ಗೆ ಹೇಳಿ. ಈಗ ಭತ್ತ ಅಥವಾ ಈಗ ಜೋಳ ಅಥವಾ ರಾಗಿ

ಓ ಕಂಡೆ ನಮ್ಮ ನೆನದಾಳೆ ಬಾನನ್ನ ಬೈರೋ ಕಂಡೆ ನಮ್ಮ ನೆನದಾಳೆ ಬಾನನ್ನ ಬೈರೋ ಕಂಡೆ ನಮ್ಮ ನೆನದಾಳೆ ಬಾನನ್ನ ಬೈರೋ ಕಂಡೆ ನಮ್ಮ ನೆನದಾಳೆ ಬಾನನ್ನ ಬೈರೋ ಎದ್ರೆ ತವರೆ ಚೋ ತಂದೆದ್ರೆ ಬಳಗೆ ಚೋ ಸಾವರ ಕೈಯೇಚೋ ಶ್ರತಿ ಪುರುಷ ಬಾನನ್ನ ಬೈರೋ ಸಾವರ ಕೈಯೇಚೋ ಶ್ರತಿ ಪುರುಷ ಬಾನನ್ನ ಸಾವರ ಕೈಯೇಚೋ ಶ್ರತಿ ಪುರುಷ ಬಾನನ್ನ ಬೈರೋ ಸಾವರ ಕೈಯೇಚೋ ಶ್ರತಿ ಪುರುಷ ಬಾನನ್ನ ಬೈರೋ ಸಾವರ ಕೇಚೋ ಶ್ರತಿ ಪುರುಷನ ಮನೆಯಾಗೆ ಏಕಬಹುದು ದಾನ ಕೊಡಬಹುದು ಬಾನನ್ನ ಬೈರೋ ದಾನ ಕೊಡಬಹುದು ಬಾನನ್ನ ಏಕಬಹುದು ದಾನ ಕೊಡಬಹುದು ಬಾನನ್ನ ಬೈರೋ ಏಕಬಹುದು ದಾನ ಕೊಡಬಹುದು ಬಾನನ್ನ ಬೈರೋ ಅಡದಮ್ಮ ಏದ್ದಾರೆ ನೆತಿಗೆಣ್ಣೆ ಒತ್ತಾಳು ಮತ್ತೊಂದರಿದಾರೆ ಕಳಿಸಾಳೋ ಬಾನನ್ನ ಬೈರೋ ಮತ್ತೊಂದರಿದಾರೆ ಕಳಿಸಾಳೋ ಬಾನನ್ನ ಮತ್ತೊಂದರಿದಾರೆ ಕಳಿಸಾಳೋ ಬಾನನ್ನ ಬೈರೋ ಮತ್ತೊಂದರಿದಾರೆ ಕಳಿಸಾಳೋ ಬಾನನ್ನ ಮತ್ತೊಂದ ಹರಿದಾರೆ ಕಳಿಸಾಳೋ ಹಡದಮ್ಮ ದೊಕ್ಕ ತಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ತಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ತಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ತಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ತಮ್ಮನ ಮನೆಗೆ ಸೊಸೆ ಬಂದ ಚಿಕ್ಕಮಾನಿ ನಮಗೆ ಯಾರವಾದೋ ಬಾನನ್ನ ಬೈರೋ ಮಾನಿ ನಮಗೆ ಯಾರವಾದೋ ಬಾನನ್ನ ಚಿಕ್ಕಮಾನಿ ನಮಗೆ ಯಾರವಾದೋ ಬಾನನ್ನ ಬೈರೋ ಚಿಕ್ಕಮಾನಿ ನಮಗೆ ಯಾರವಾದೋ ಬಾನನ್ನ ಬೈರೋ ಹಡದಮ್ಮ ಏರ ತಂಕ ಅಡಿಗೆ ಕೋಣೆ ನಮ್ಮದೋ ಹಡದಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ಅಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಹಡದಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಬೈರೋ ಹಡದಮ್ಮನ ಮನೆಗೆ ಸೊಸೆ ಬಂದು ಬಾನನ್ನ ಹಡದಮ್ಮ ನಾ ಮನೆಗೆ ಸೊಸೆ ಬಂದ ಕಾಲಕ್ಕೆ ಅಡಿಗೆ ಪಡಿ ನಮಗೆ ಯಾರವಾದೋ ಬಾನನ್ನ ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳುತ್ತಿರುವಿರಿ. ಬರ ಗಂಗಾ ನೀರಿ ಎಲ್ ಐ ಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾ.